ರೈತ ಬಂಧವರೇ, ಆರಂಭದಲ್ಲಿ ಕೇಳೋಣ ರಾಯಚೂರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಂಶೋಧನಾ ಚಟುವಟಿಕೆಗಳು ಮತ್ತು ಬಿಡುಗಡೆಗೊಂಡಿರುವ ತಾಂತ್ರಿಕತೆಗಳು ಕುರಿತು ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆಗಳು, ಏನೇನು ಒಂದು ತಂತ್ರಜ್ಞಾನಗಳು ರೈತರಿಗಾಗಿ ಬಿಡುಗಡೆ ಆಗಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರಿನ ಸಹ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಗುರುರಾಜ್ ಸುಂಕದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಸುಂಕದ್ ಅವರೇ. ನಮಸ್ಕಾರ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡಿ. ಈಗ ರಾಯಚೂರಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದು 2008. ಮುಖ್ಯ ಉದ್ದೇಶ ಏನು ಅಂತಂದರೆ, ವಿಶ್ವವಿದ್ಯಾಲಯದ್ದು ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣೆ. ಈ ಏನು ನಮ್ಮ 7 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತವೆ, ಆ 7 ಜಿಲ್ಲೆಗಳಲ್ಲಿ ನಮ್ಮ ಒಟ್ಟು 4 ಕೃಷಿ ಮಹಾವಿದ್ಯಾಲಯಗಳಿದ್ದಾವೆ, 14 ಸಂಶೋಧನಾ ಕೇಂದ್ರಗಳಿದ್ದಾವೆ, ಆಮೇಲೆ 7 ಕೃಷಿ ವಿಜ್ಞಾನ ಕೇಂದ್ರಗಳು, ತದನಂತರ 6 ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಅದರ ಜೊತೆಯಲ್ಲಿ ಸುಮಾರು 19 ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಯೋಜನೆಗಳು. ಇವು ICAR ನಮಗೆ ಮಂಜೂರಿ ಆಗಿರ್ತವೆ. ಮುಖ್ಯ ಉದ್ದೇಶ ಏನು, ನಮ್ಮಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು, ಕೃಷಿ ಶಿಕ್ಷಣ ಕೊಡ್ತಕ್ಕಂಥದ್ದು, ವಿಸ್ತರಣೆ ಮಾಡ್ತಕ್ಕಂಥದ್ದು, ರೈತರಿಗೆ ತಂತ್ರಜ್ಞಾನಗಳನ್ನು ಮುಟ್ಟಿಸ್ತಕ್ಕಂಥದ್ದು, ಆಮೇಲೆ ಈ ಭಾಗದಲ್ಲಿ ಏನು ಈ ಪ್ರದೇಶಕ್ಕೆ ಅನುಗುಣವಾಗಿ ಸಂಶೋಧನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಒಟ್ಟಿನಲ್ಲಿ ಕೃಷಿ ಮತ್ತು ಕೃಷಿಗೆ ಪೂರಕವಾದ ವಿಷಯಗಳು ಅನೇಕ ವಿಭಾಗಗಳು, ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ತದನಂತರ ಕೃಷಿ ಯಾಂತ್ರೀಕರಣ, ಟೆಕ್ನಾಲಜಿ ಇರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು, ಒಟ್ಟಿನಲ್ಲಿ ರೈತರ ಶ್ರೇಯಸ್ಸಿಗೆ ಏನು ಬೇಕಲ್ಲ ಅದೆಲ್ಲ ಮಾಡ್ತಕ್ಕಂಥ ಕೆಲಸ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮೇಲೆ ಇದೆ. ಈಗ ನಮ್ಮ ಮುಖ್ಯವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂಗ ಸಂಸ್ಥೆ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು. ಹೌದ್ರಿ. ಈ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಯಿತು, ಏನಿಲ್ಲಿ ಯಾವ ರೀತಿ ರಚನೆ ಇದೆ, ಇದರದ್ದು ಏನೇನು ಕೆಲಸಗಳು ನಡೆದಿವೆ ಅಂತಕ್ಕಂಥದ್ದು. ಈ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಏನಿದೆಯಲ್ಲ, ನಮ್ಮ ಸಂಶೋಧನಾ ನಿರ್ದೇಶನಾಲಯದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೇಲೆ ಸಂಶೋಧನಾ ನಿರ್ದೇಶಕರಂತ ಇರ್ತಾರೆ. ಈ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಆದಕ್ಕಿಂತ ಮುಂಚಿತವಾಗಿ ಈ ಒಂದು ಇತಿಹಾಸ ಏನು ಅಂದರೆ, 1932 ನಿಜಾಂ ಸರ್ಕಾರ ಮೊಟ್ಟ ಮೊದಲನೇದಾಗಿ ಈ ಭಾಗದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿತು. ನಿಜಾಂ ಸರ್ಕಾರ ಇದ್ದಾಗ ಪ್ರಾರಂಭ ಆದದ್ದು. ಹೌದ್ರಿ, ಕೃಷಿ ಸಂಶೋಧನಾ ಕೇಂದ್ರ ಅಂತ ಪ್ರಾರಂಭ ಆಯಿತು. ಉದ್ದೇಶ ಏನು ಅಂತಂದ್ರೆ, ಆ ಸಮಯದಲ್ಲಿ ಈ ಒಣ ಬೇಸಾಯದ ಮೇಲೆ ಯಾವುದೇ ರೀತಿ ಸಂಶೋಧನೆ ನಡೀತಾ ಇದ್ದಿಲ್ಲ. ಈ ಒಣ ಬೇಸಾಯದ ಮೇಲೆ ಸಂಶೋಧನೆ ಮಾಡಲಿಕ್ಕೇನೆ ಈ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಆಮೇಲೆ 1964 ರಾಜ್ಯದಲ್ಲಿ ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿ ಏನಿದೆಯಲ್ಲ, ಅದು 1964 ಪ್ರಾರಂಭ ಆಯಿತು. ಆ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ ಎಲ್ಲ ಸಂಶೋಧನಾ ಕೇಂದ್ರಗಳು, ತದನಂತರ ಈ ವಿಸ್ತರಣಾ ಸಂಸ್ಥೆಗಳು ಎಲ್ಲವೂ, ಆಮೇಲೆ ಮಹಾವಿದ್ಯಾಲಯಗಳು ಎಲ್ಲವೂ ಏನದಲ್ಲ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಡಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು. ಯಾವಾಗ ಅದು ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು, ಆವಾಗ 1964 ನಮ್ಮ ಕೃಷಿ ಸಂಶೋಧನಾ ಕೇಂದ್ರವನ್ನು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಅಂತ ಹೇಳಿಬಿಟ್ಟು ಅಪ್ಗ್ರೇಡ್ ಮಾಡಿದ್ರಿ. ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಆತವಾಗ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಆಯಿತು. ಅದು ಸುಮಾರು 5 ಜಿಲ್ಲೆಗಳು, ಈಗ ಒಟ್ಟು 7 ಜಿಲ್ಲೆಗಳಾಗಿವೆ. ಯಾದಗಿರಿ ಒಂದು ಸೇರಿತು, ಅದಕ್ಕೆ ಆಮೇಲೆ ವಿಜಯನಗರ ಒಂದು ಸೇರಿತು. 5 ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ರೈತರಿಗೆ ನಾವೇನು ಅವಶ್ಯಕವಾದಂಥ ಏನು ಸಂಶೋಧನೆ ಅಂತೀವಲ್ಲ, ನೀಡ್ ಬೇಸ್ ರಿಸರ್ಚ್ ಅಂತೇಳಿ, ಆಮೇಲೆ ವಿಸ್ತರಣೆ, ಈ ಒಂದು ಉದ್ದೇಶಕ್ಕೆ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಆಯಿತು. ಆಮೇಲೆ ನಮ್ಮ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 2008 ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ 2009-10 ಈ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರವನ್ನು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರವನ್ನಾಗಿ ಮಾರ್ಪಾಟು ಮಾಡಿ, ಇದರ ಅಡಿಯಲ್ಲಿ ಏನೇನು ಸಂಶೋಧನಾ ಕೇಂದ್ರಗಳು ಬರ್ತಾವೆ, ಆ ಕೇಂದ್ರಗಳಲ್ಲಿ ನಡೀತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಈ ಸಂಯೋಜನೆ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಈ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ 2009-10 ಪ್ರಾರಂಭ ಆಯ್ತು. 2009-10 ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಹೊಸ ಒಂದು ರೂಪವನ್ನ ಪಡ್ಕೊಂಡು ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ಸನ್ನದ್ಧವಾಯಿತು. ಜೊತೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕೆಲಸ ಪ್ರಾರಂಭ ಆಯಿತು. ಹೌದ್ರಿ. ಅಲ್ಲಿಂದ ಇಲ್ಲಿವರೆಗೆ ಏನೇನು ಒಂದು ಆಕ್ಟಿವಿಟಿಗಳು ಅಥವಾ ಕಾರ್ಯ ಚಟುವಟಿಕೆಗಳು ನಡೆದಿದ್ದಾವೆ ಇಲ್ಲಿ? ಈಗ ತಮಗೆಲ್ಲ ಹೇಳಿದಂತೆ ನಮ್ಮ ಸಂಶೋಧನಾ ನಿರ್ದೇಶನಾಲಯ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಏನೇನು ಸಂಶೋಧನೆ ಕೈಗೊಳ್ಳಬೇಕು, ಏನೇನು ರೈತರಿಗೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗವನ್ನು ನಾವು ಪ್ರದೇಶ 1 ಮತ್ತು ವಲಯ 1, 2, 3 ಇದರಲ್ಲಿ ನಾವು ವಿಂಗಡಿಸಿದ್ದೇವೆ. ಒಟ್ಟು ಕರ್ನಾಟಕವನ್ನು 5 ಪ್ರದೇಶಗಳನ್ನು ಮತ್ತು 6 ವಲಯಗಳನ್ನಾಗಿ ಗುರುತಿಸಲಾಗಿದೆ. ಈ ಪ್ರದೇಶಗಳು ಮತ್ತು ವಲಯಗಳನ್ನು ಯಾವ ರೀತಿ ಮಾಡಿದರು ಅಂದರೆ, ಇಲ್ಲಿ ಬೆಳೀತಕ್ಕಂಥ ಬೆಳೆ, ಇಲ್ಲಿಯ ಹವಾಮಾನ, ಇಲ್ಲಿಯ ರೈತರ ಸಮಸ್ಯೆಗಳು, ಆಮೇಲೆ ಕೃಷಿಗೆ ಸಂಬಂಧಪಡ್ತಕ್ಕಂಥ ಅನೇಕ ವಿಷಯಗಳನ್ನು ಮತ್ತು ಆಮೇಲೆ ಮಳೆಯ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಈ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಪ್ರದೇಶಗಳು ಮತ್ತು 6 ವಲಯಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಪ್ರದೇಶ 1 ಬರ್ತದೆ. ಇದರಲ್ಲಿ 3 ವಲಯಗಳದವು. ವಲಯ 1 ಈಶಾನ್ಯ ಅರೆ ಮಲೆನಾಡು ವಲಯ ಅಂಥೇಳಿ, ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬರತಕ್ಕಂಥ ಸಂಶೋಧನಾ ಕೇಂದ್ರ ಇದೆಯಲ್ಲ, ಅದು ಅದರ ಅಂಡರ್ ಬರುತ್ತೆ. ಆಮೇಲೆ ವಲಯ 2 ಈಶಾನ್ಯ ಒಣವಲಯ, ಈ ನಮ್ಮ ರಾಯಚೂರು, ತದನಂತರ ಕಲಬುರಗಿ ಮತ್ತು ಯಾದಗಿರಿ ಈಶಾನ್ಯ ವಲಯದಲ್ಲಿ ಬರ್ತದೆ. ಆಮೇಲೆ ವಲಯ 3 ಕೊಪ್ಪಳ, ತದನಂತರ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ವಲಯ 3 ಬರುತ್ತೆ. ಇನ್ನು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಇದು ವಲಯ 2 ಬರುತ್ತೆ. ಇದರ ಮುಖ್ಯ ಉದ್ದೇಶಕ್ಕಿಂತ ಮುಂಚಿತವಾಗಿ ಇದು ನಮ್ಮಲ್ಲಿ ಉಷ್ಣವಲಯದ ವಾತಾವರಣ ಇದೆ, ಆಮೇಲೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಪ್ರದೇಶ ಇದೆ, ಅದರಲ್ಲಿ ಸಂಶೋಧನೆ ನಡೀತಾ ಇದೆ. ತದನಂತರ ಒಟ್ಟು ನಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರದೇಶ 602 ಇದೆ. 602 ಅದರಲ್ಲಿ ಸಾಗುವಳಿ ಮಾಡ್ತಕ್ಕಂಥ ಪ್ರದೇಶ 440 ಇದೆ. ಅಂದರೆ ಉಳಿದ ಪ್ರದೇಶ ಏನಿದೆ ಅಲ್ಲೇ, ನಮ್ಮ ಯೂನಿವರ್ಸಿಟಿ ಬಿಲ್ಡಿಂಗ್ಸು, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ಬೇರೆ ರೋಡ್ ಕಾಲೇಜುಗಳು ಎಲ್ಲ ಅದರಲ್ಲೇ ಬರ್ತವೆ. ಈ 440 ನೀರಾವರಿ ಪ್ರದೇಶ ಬಂದು 240 ಇದೆ. ಆಮೇಲೆ ಕುಷ್ಕಿ ಪ್ರದೇಶ ಬಂದು 200 ಇದೆ. ಈ ಪ್ರದೇಶದಲ್ಲಿ ಒಟ್ಟು 440 ಪ್ರದೇಶದಲ್ಲಿ ನಾವೇನು ಸಂಶೋಧನಾ ಚಟುವಟಿಕೆಗಳು, ಬೀಜೋತ್ಪಾದನೆ, ಆಮೇಲೆ ರೈತರಿಗೆ ತೋರಿಸ್ಬೇಕು ಅಂತಂದರೆ ಪ್ರಾತ್ಯಕ್ಷತೆಗಳು, ಮುಂಚೂಣಿ ಪ್ರಾತ್ಯಕ್ಷತೆಗಳು, ದೊಡ್ಡ ಮಟ್ಟದ ಪ್ರಾತ್ಯಕ್ಷತೆಗಳು, ಇವನ್ನೆಲ್ಲ ಏನು ಈ ಒಂದು ಕ್ಷೇತ್ರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಇನ್ನು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಅಡಿಯಲ್ಲಿ 5 ಕೃಷಿ ಸಂಶೋಧನಾ ಕೇಂದ್ರಗಳು ಬರ್ತವೆ. ಒಟ್ಟು ನಮ್ಮಲ್ಲಿರೋದು 14 ಕೃಷಿ ಸಂಶೋಧನಾ ಕೇಂದ್ರ. ಅದರಲ್ಲಿ 1 ನಮ್ಮದು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ. 5 ಕೃಷಿ ಸಂಶೋಧನಾ ಕೇಂದ್ರ ಅಂದರೆ ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಬರ್ತಕ್ಕಂಥ, ವಿಜಯನಗರದಲ್ಲಿ ಬರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ. ಆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಏನೇನು ಚಟುವಟಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಡಳಿತಾತ್ಮಕ ಎಲ್ಲ ವಿಷಯಗಳು ಬಂದು ಮುಖ್ಯ ಕೃಷಿ ಅನುಮೋದನೆಗಳಾಗ್ತವೆ. ಇದಿಷ್ಟು ಏನಿದೆಯಲ್ಲ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ, ಇದರಲ್ಲಿ 10 ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಯೋಜನೆಗಳಿದವು. 10 ಈ ಹತ್ತಿ ಬಂತು, ಶೇಂಗಾ ಬಂತು, ನಂತರ ಕುಸುಬೆ, ನಂತರ ಅಗಸೆ, ಸೂರ್ಯಕಾಂತಿ, ಇವು ಏನದವಲ್ಲ ನಮ್ಮ ರಾಷ್ಟ್ರೀಯ ಕೃಷಿ ಅನುಸಂಧಾನ ಪರಿಷತ್ ICR ಇಂದ ಇವು ಗ್ರ್ಯಾಂಡ್ ಅದಕ್ಕೆ ಅನುದಾನ ಕೊಡ್ತಾರೆ. ಅದ್ರ ಜೊತೆ 6 ವಾಲಂಟ್ರಿ AICRP ಕೇಂದ್ರಗಳು ಕೂಡ ಅದಾವು. ಮುಖ್ಯವಾಗಿ ಏನಿದೆ ಎಲ್ಲ ಉದ್ದೇಶ, ಈ ಒಂದು ಪ್ರದೇಶಕ್ಕೆ ಬೇಕಾಗ್ತಕ್ಕಂಥ ರೈತರಿಗೆ ಅವಶ್ಯಕ ಇರತಕ್ಕಂಥ ಯಾವುದೇ ವಿಷಯ ಇರ್ಬೋದು, ಕೃಷಿಗೆ ಸಂಬಂಧಪಡ್ತಕ್ಕಂಥ ವಿಷಯ ಇರ್ಬೋದು, ಕೃಷಿಗೆ ಪೂರಕವಾದ ಕೆಲವೊಂದು ವಿಭಾಗಗಳು, ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕೃಷಿ ತಾಂತ್ರಿಕತೆ ಇರ್ಬೋದು, ಇವು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಪ್ರಥಮ ಉದ್ದೇಶ. ಏನು ಕೊನೆಗೆ ರೈತರಿಗೆ ಏನಿದೆ ಅಲ್ಲ ಇವತ್ತು ಹೆಚ್ಚಿನ ವರಮಾನ ತೆಗೆದುಕೊಳ್ಳಲಿಕ್ಕೆ ಏನೇನು ತಾಂತ್ರಿಕತೆಗಳು ಬೇಕು ಎಲ್ಲವೂ ಏನಿದೆ ಅಲ್ಲ ನಾವು ತಲುಪಿಸ್ತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ತಾವು ಹೇಳಿದ್ರಿ ಒಣ ಪ್ರದೇಶ 2 ಒಂದು ಭೂ ಪ್ರದೇಶದಲ್ಲಿ ಬರತಂತಕ್ಕಂಥ ವಿಚಾರ. ಹೌದು, ಮುಖ್ಯವಾದಂಥ ಬೆಳೆಗಳು ಯಾವ್ಯಾವ ಬೆಳೆಗಳ ಮೇಲೆ ಸಂಶೋಧನೆ ಆಗ್ತಾ ಇದೆ ಈ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಬೆಳೆತಕ್ಕಂಥ ಬೆಳೆಗಳು ಈ ಮುಂಗಾರು ಹಂಗಾಮಿನಲ್ಲಿ ಕೆಲವೊಂದು ಬೆಳೆ ಬೆಳೀತಾರೆ ರೈತರು, ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕೆಲವೊಂದು ಬೆಳೆ ಬೆಳೀತಾರೆ. ಈ ಬೆಳೆಗಳಲ್ಲಿ ಈ ಮುಂಗಾರು ಹಂಗಾಮು ತೆಗೆದುಕೊಂಡ್ರೆ ನೀವು ಏನಿದೆ ಎಲ್ಲ ಹೆಸರು, ಶುಂಠಿ, ಉದ್ದು, ಸೋಯಾವರೆ, ಹತ್ತಿ, ತದನಂತರ ಸೂರ್ಯಕಾಂತಿ, ಶೇಂಗಾ, ತೊಗರಿ, ಮೇವು ಬೆಳೆಗಳು ಮತ್ತು ಭತ್ತ, ಇವು ಮುಂಗಾರು ಹಂಗಾಮಿನಲ್ಲಿ ಬೆಳೆತಕ್ಕಂಥ ಬೆಳೆಗಳು. ಇನ್ನು ಹಿಂಗಾರು ಹಂಗಾಮಿಗೆ ಬಂದರೆ ಕಡಲೆ, ಜೋಳ, ಭತ್ತ ಕೂಡ ಬೆಳೀತಾರೆ ಹಿಂಗಾರು ಹಂಗಾಮಿನಲ್ಲಿ, ಅಗಸೆ, ಕುಸುಬೆ, ಈ ಎಲ್ಲ ಬೆಳೆಗಳ ಮೇಲೆ ಏನು ನಾನು ಹೇಳಿದ್ನಲ್ಲ ಅನೇಕ ವಿಷಯಗಳು. ಅಂದ್ರೆ ಪ್ರಧಾನವಾದಂತಹ ವಿಷಯಗಳೇನಿರ್ತವೆ ಈ ಬೆಳೆಗಳಲ್ಲೆಲ್ಲ ಪ್ರಧಾನವಾದಂತಹ ವಿಷಯಗಳು ಎಂತ? ಪ್ರಧಾನವಾದ ಫರ್ಟಿಲೈಸರ್ ಪ್ಯಾಕೇಜ್ ಮಾಡ್ತಿರೋ ಹೇಗೆ ಇಲ್ಲಿ ಮುಖ್ಯವಾದದ್ದು? ಹೌದ್ರಿ, ಈ ಎಲ್ಲ ಬೆಳೆಗಳ ಮೇಲೆ ಈ ಸಾವಯವ ಕೃಷಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಇದೆ, ಆಮೇಲೆ ಸಮಗ್ರ ಕೃಷಿ ಇರ್ಬೋದು, ತದನಂತರ ಹವಾಮಾನ ಆಧಾರಿತ ಕೃಷಿ ಇರ್ಬೋದು, ಆಮೇಲೆ ಈ ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳಿರ್ಬೋದು, ಅದೇ ರೀತಿಯಾಗಿ ಈಗ ಏನ್ ಮಾಡ್ತಾ ಇದಾರೆ ನಮ್ಮ ರೈತರು ಬೆಳೀತಾರೆ, ಬೆಳೆದ ಮೇಲೆ ಉತ್ತಿ ಬಿತ್ತಿ ಬೆಳೆದ ಮೇಲೆ ಸೀದಾ ಮಾರ್ಕೆಟ್ಗೆ ಹೋಗಿ ಕೊಟ್ಟು ಬಿಡ್ತಾರೆ. ಈ ನಡುವೆ ಮಾರ್ಕೆಟ್ಗೆ ಹೋಗಿ ಕೊಟ್ಟ ಮೇಲೆ ಅವನ್ನ ಸಂಸ್ಕರಿಸಿ ಅವನ್ನ ಗ್ರೇಡಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಕೆಲಸ ನಮ್ಮ ರೈತರು ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಕೂಡ ಸಂಶೋಧನೆ ನಡೀತಾ ಇದೆ. ಆಮೇಲೆ ಮೀನುಗಾರಿಕೆ, ಆ ತದನಂತರ ಹೈನುಗಾರಿಕೆ, ಇವೆಲ್ಲ ವಿಷಯಗಳ ಮೇಲೆ ಏನಿದೆಲ್ಲ ಬೇಸಿಕ್ ರಿಸರ್ಚ್ ಅಂತ ಹೇಳ್ತೀವಲ್ಲ ನಾವು. ಬೇಸಿಕ್ ಅಂದ್ರೆ ಮೂಲಭೂತ ಸಂಶೋಧನೆ, ಆಮೇಲೆ ಅನ್ವಯಿಸ್ತಕ್ಕಂಥ ಸಂಶೋಧನೆ ಅಂದ್ರೆ ರೈತರಿಗೆ ತಲುಪಿಸ ಅಪ್ಲೈಡ್ ರಿಸರ್ಚ್, ಅದ್ರ ಜೊತೆಯಾಗಿ ಸ್ಟ್ರಾಟಜಿಕ್ ರಿಸರ್ಚ್. ಈ ಎಲ್ಲ ರಿಸರ್ಚ್ ಏನಿದೆಯಲ್ಲ ಈ ಒಂದು ಕ್ಷೇತ್ರಗಳ ಮೇಲೆ ನಾವು ನಮ್ಮ ಈ ಸಂಶೋಧನಾ ಕೇಂದ್ರ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂದ್ರೆ ಪ್ರಮುಖವಾಗಿ ಈ ಭಾಗದಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳಲ್ಲಿಯೂ ಬಿತ್ತನೆಯಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ಮಾರುಕಟ್ಟೆವರೆಗೂ ಏನೇನು ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಆ ತೊಂದರೆಗಳನ್ನು ಆಧಾರವಾಗಿಟ್ಕೊಂಡು ತಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಕೆಲಸ ಮಾಡ್ತಾ ಇದೆ. ಹೌದ್ರಿ, ಈಗ ತಾವು ಹೇಳಿದ್ರಿ 2009-10 ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಆಗಿ ಪ್ರಾರಂಭ ಆಯ್ತು ಅಂದ್ರೆ ಹೊಸದಾಗಿ ನಾಮಕರಣ ಮಾಡಿದಂತ ವಿಚಾರ, ಅಲ್ಲಿಂದ ಇಲ್ಲಿವರೆಗೂ ಏನೇನು ನಮ್ಮ ರೈತರಿಗೆ, ಈ ಭಾಗದ ರೈತರಿಗೆ ವಿಶೇಷವಾಗಿ ಏನೇನು ತಂತ್ರಜ್ಞಾನಗಳು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಬಿಡುಗಡೆ ಆಗಿದ್ದಾರೆ? ಅದಕ್ಕಿಂತ ಮುಂಚಿತವಾಗಿ ಈ ದೇಹ ದೋಷಗಳಲ್ಲದೆ ನಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಮುಖಾಂತರ ಈ ಜೈವಿಕ ಪರಿಕರಗಳ ಬಗ್ಗೆ ಸಂಶೋಧನೆ ಮಾಡತಕ್ಕಂಥದ್ದು, ಜೈವಿಕ ಪರಿಕರಗಳು ತಮಗೆ ಗೊತ್ತಿದೆ, ಜೈವಿಕ ಗೊಬ್ಬರಗಳು, ಜೈವಿಕ ಪೀಡನಾಶಕಗಳು, ಇವು ಎಲ್ಲ ಅವನ್ನ ಸಂಶೋಧನೆ ಮಾಡೋದಲ್ಲದೆ ಅವನ್ನ ದೊಡ್ಡ ಮಟ್ಟದಲ್ಲಿ ಉತ್ಪಾದಿಸಿ ರೈತರಿಗೆ ಪೂರೈಕೆ ಮಾಡತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಅದ್ರ ಜೊತೆಯಾಗಿ ಬೀಜೋತ್ಪಾದನೆ, ಈ ಮೂಲ ಬೀಜ ಮಾಡೋದು, ಪ್ರಮಾಣೀಕೃತ ಬೀಜ ಮಾಡೋದು, ತದನಂತರ ಈ ಫೌಂಡೇಶನ್ ಶೀಟ್ಸ್ ಅಂತ ಹೇಳ್ತೀವಿ ಆ ಕಾರ್ಯಕ್ರಮನೂ ಕೂಡ ನಡೀತಾ ಇದೆ. ಸುಮಾರು ನಾವು ಪ್ರತಿ ವರ್ಷ 8,000 ಕ್ವಿಂಟಲ್ ಬೀಜಗಳ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. 8,000 ಕ್ವಿಂಟಲ್ ಬೀಜಗಳು ಅಂದ್ರೆ ಎಲ್ಲಾ ಬೆಳೆಗಳಲ್ಲಿ ಬರುತ್ತಾ, ಕೆಲವೊಂದು ಪ್ರಮುಖ ಬೆಳೆಗಳು ಈ ಒಂದು ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳು ರೈತರಿಗೆ ಅವನು ಕೂಡ ನಾವು ಹಂಚ್ತಾ ಇದ್ದೀವಿ. ಆಮೇಲೆ ಪ್ರತಿ ವರ್ಷ 2 ಬೀಜ ಮೇಳಗಳನ್ನು ಮಾಡ್ತಾ ಇದ್ದೀವಿ, ಮುಂಗಾರು ಬೀಜ ಮೇಳ ಮತ್ತು ಹಿಂಗಾರು ಬೀಜ ಮೇಳ. ಮುಂಗಾರು ಬೀಜ ಮೇಳ May 25 ಆಗ್ತದೆ, ಆಮೇಲೆ ಹಿಂಗಾರು ಬೀಜ ಮೇಳ September 25 ನಡೀತಾ ಇದೆ. ಅದ್ರ ಜೊತೆಯಾಗಿ ತರಬೇತಿ ಕಾರ್ಯಕ್ರಮಗಳು, ರೈತರಿಗೆ ತರಬೇತಿ ಕಾರ್ಯಕ್ರಮ ಕೂಡ ಕೊಡ್ತಾ ಇದ್ವಿ ನಾವು. ಈ ರೈತರಿಗೆ ಇಲ್ಲಿ ನಮ್ಮ ಕೇಂದ್ರಕ್ಕೆ ಕರೆಸಿ ಕಾರ್ಯಕ್ರಮ ಕೊಡ್ತೀವಿ. ಅದೇ ರೀತಿಗೆ ಅವ್ರ ಹೊಲಗಳಿಗೆ ಹೋಗಿ ಪ್ರಾತ್ಯಕ್ಷತೆ ಮಾಡೋದು, ಕ್ಷೇತ್ರೋತ್ಸವ ಮಾಡೋದು, ದೊಡ್ಡ ಮಟ್ಟದ ಪ್ರಾತ್ಯಕ್ಷಿಕೆ ಮಾಡೋದು, ಈ ರೀತಿಯಾದ ಅನೇಕ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ನಡೀತಾ ಇದ್ದಾವೆ. ಇನ್ನೊಂದು ಮುಖ್ಯವಾದ ಒಂದು ಸಂಸ್ಥೆ ಅಂದರೆ ನಮ್ಮಲ್ಲಿ ಕೆಲಸ ಮಾಡತಕ್ಕಂಥದ್ದು ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಕೇಂದ್ರ ಅಂತ ಇದೆ. ಈ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಕೇಂದ್ರ ಭಾರತೀಯ ಹವಾಮಾನ ಸಂಸ್ಥೆಯಿಂದ ಇದು ನಮಗೆ ಇದಾಗಿ ಮಂಜೂರಾಗಿದೆ. ಈ ಕೇಂದ್ರದ ಮುಖಾಂತರ ನಮಗೆ ಪ್ರತಿ ವಾರ 2 ಮಂಗಳವಾರ ಮತ್ತು ಶುಕ್ರವಾರ 2 ರೈತರ ಹೊಲಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏನೇನು ನಮಗೆ ಉಷ್ಣತೆ ಇದೆ, ಮಳೆಯ ಪ್ರಮಾಣ ಏನಾಗುತ್ತೆ, ಆರ್ದ್ರತೆ ಎಷ್ಟಿದೆ, ರೈತರಿಗೆ ಮುನ್ಸೂಚನೆ ಕೊಡ್ತೀವಿ. ಅದರ ಜೊತೆಯಾಗಿ ಅಗ್ರೋ ಅಡ್ವೈಸರಿ ಸರ್ವಿಸಸ್, ರೈತರು ಏನ್ ಮಾಡಬೇಕು, ಬಿತ್ತನೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೂಡ ನಾವು ಈ ಒಂದು GKMS ಯೂನಿಟ್ ಇಂದ ಕೊಡ್ತೀವಿ. ಅದೇ ರೀತಿಯಾಗಿ ಸಮಸ್ಯಾತ್ಮಕ ರೈತರ ಹೊಲಗಳಿಗೆ ಭೇಟಿ ಕೂಡ ನಮ್ಮಲ್ಲಿಂದ ಕೃಷಿ ವಿಜ್ಞಾನಗಳು ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ ಈಗಾಗಲೇ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಈಗಾಗಲೇ 1 ಟೆಂಪರೇಚರ್ ಹೆಚ್ಚಾಗಿದೆ, ಆಮೇಲೆ 2030 ಇದು 1.5 ಆಗ್ತಕ್ಕಂಥ ಒಂದು ಸಂಭವ ಇದೆ, 2050 4 ಹೆಚ್ಚಾಗ್ತಕ್ಕಂಥ ಒಂದು ಸಂಭವ ಇದೆ. ಅದ್ರ ಜೊತೆಯಾಗಿ ನಮ್ಮ ರೈತರು ತಮಗೆಲ್ಲ ಗೊತ್ತಿದೆ ಈ ಮೊದಲೆಲ್ಲ ಸಗಣಿ ಗೊಬ್ಬರ ಹಾಕ್ತಾ ಇದ್ರು, ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಈ ಬರೇ ರಾಸಾಯನಿಕ ಗೊಬ್ಬರ ಹಾಕೋದು, ಹೆಚ್ಚೆಚ್ಚಿಗೆ ಸಸ್ಯ ಸಂರಕ್ಷಣೆ ಔಷಧಿಗಳನ್ನು ಸಿಂಪರಣೆ ಮಾಡೋದು ಮಾಡ್ತಾ ಇದ್ದಾರೆ, ನಾವು ಶಿಫಾರಸು ಮಾಡಿರ್ತಕ್ಕಂಥ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದರದ್ದು ಸಮಸ್ಯೆ ಕೂಡ ಬಹಳ ಇದೆ. ತಮಗೊಂದು ಅಂಕಿಅಂಶ ಹೇಳಬೇಕಂತಂದ್ರೆ ಪ್ರತಿ ವರ್ಷ 1 ಪ್ರದೇಶಕ್ಕೆ 600 ರಾಸಾಯನಿಕ ವಸ್ತು ಹೋಗುತ್ತೆ ಭೂಮಿಗೆ. 600 ಗ್ರಾಮ್ ಅಂದ್ರೆ ನೀವು 600 ಹೋದ್ರೆ ಊಹೆ ಮಾಡ್ರಿ, 1 600 ಹೋದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಉಪಯುಕ್ತ ಜೀವಿಗಳು, ಆಮೇಲೆ ಸಾಯಿಲ್, ಇದೆಲ್ಲ ಎಷ್ಟು ಹಾಳಾಗುತ್ತೆ. ಇದ್ರ ಬಗ್ಗೆ ಕೂಡ ನಾವು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾದ ಇನ್ನೊಂದು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಕೆಲಸ ಅಂತಂದ್ರೆ ಎಲ್ಲ ವಿಭಾಗಗಳು ನಮ್ಮಲ್ಲಿ ಕೃಷಿ ಕೀಟಶಾಸ್ತ್ರ ಅಂತ ಇದೆ, ಸಸ್ಯರೋಗ ಶಾಸ್ತ್ರ ಅಂತ ಇದೆ, ಬೇಸಾಯ ಶಾಸ್ತ್ರ ಅಂತ ಇದೆ, ಎಲ್ಲ ವಿಭಾಗಗಳ ತಾಂತ್ರಿಕ ಸಭೆಗಳನ್ನು ಸಂಯೋಜನೆ ಮಾಡತಕ್ಕಂಥದ್ದು. ಮತ್ತು ಅದೆಲ್ಲ ಸಭೆಗಳು ಮುಗಿದ ಮೇಲೆ ತಮಗೆಲ್ಲ ಗೊತ್ತಿರಬೇಕು NERP ಮೀಟಿಂಗ್ ಅಂತಿದ್ರು. ಆಕ್ಚುಲಿ ಅದು ವಲಯ ಸಂಶೋಧನೆ ಮತ್ತು ವಿಸ್ತರಣಾ ಸಲಹಾ ಸಮಿತಿ, ಆಮೇಲೆ ವಲಯ ಸಂಶೋಧನೆ ಮತ್ತು ವಿಸ್ತರಣೆ ರಚನಾತ್ಮಕ ಸಮಿತಿ ಅಂತೇಳಿ ಈ ಎರಡು ಸಮಿತಿಯ ಸಭೆ ಪ್ರತಿ ವರ್ಷ ಇರುತ್ತೆ. ಸುಮಾರು 3-4 ಈ ಸಮಿತಿ ಇದನ್ನ ಸಭೆ ಮಾಡ್ತೀವಿ. ಅದು ಕೂಡ ನಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಮುಖಾಂತರ ನಡೀತಿದೆ. ಅದರಲ್ಲಿ ಎಲ್ಲ ವಿಜ್ಞಾನಿಗಳು ಭಾಗವಹಿಸ್ತಾರೆ. ಹಿಂದಿನ ವರ್ಷದ ಫಲಿತಾಂಶಗಳನ್ನು ಮಂಡಿಸ್ತಾರೆ, ಏನು ಸಂಶೋಧನೆ ಆಯಿತು, ಏನು ಫಲಿತಾಂಶಗಳು ಬಂದು ಆಮೇಲೆ ರೈತರಿಗೆ ಏನೇನು ನಾವು ಕೊಡಬೇಕು, ತಳಿ ಇರ್ಬೋದು, ಸಸ್ಯ ಸಂರಕ್ಷಣೆ ವಿಷಯಗಳ ಬಗ್ಗೆ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಅಲ್ಲಿ ನಿರ್ಧಾರ ಆಗುತ್ತೆ. ಆಮೇಲೆ ಮುಂದಿನ ವರ್ಷದ ಕಾರ್ಯತಂತ್ರ ಏನು, ಕಾರ್ಯಸೂಚಿ ಏನು ಮಾಡಬೇಕಾಗಿದೆ, ನಾವು ಏನು ಮಾಡಬೇಕಾಗಿದೆ. ಈಗ ಅದಕ್ಕೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ನಮಗೆ ಏನು ಮಾಡ್ತಾವೆ, ರೈತರ ಹೊಲಗಳಿರ್ತಕ್ಕಂಥ ಸಮಸ್ಯೆಗಳನ್ನು ನಮಗೆ ಅಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತೀವಿ ರೈತರಿಗೆ. ಇದು ಸಂಯೋಜನೆ ಮಾಡ್ತಕ್ಕಂಥ, ಈ ಸಭೆ ಮಾಡ್ತಕ್ಕಂಥ ಕೆಲಸ, ಸಂಯೋಜನೆ ಮಾಡ್ತಕ್ಕಂಥ ಕೆಲಸ, ಮತ್ತು ಮುಂದೆ ಆ ತಾಂತ್ರಿಕ ಏನು ಕಾರ್ಯಸೂಚಿ ಇರುತ್ತಲ್ಲ, ಅದನ್ನು ಎಲ್ಲ ಕೇಂದ್ರಗಳಲ್ಲಿ ಅಳವಡಿಸ್ತಕ್ಕಂಥದ್ದು, ವಿಜ್ಞಾನಿಗಳು ಮಾಡಬೇಕಾದಂಥ ಮೇಲ್ವಿಚಾರಣೆಯನ್ನು ಕೂಡ ನಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಮಾಡುತ್ತೆ. ಇವೆಲ್ಲ ಏನಿದಾವಲ್ಲ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಚಟುವಟಿಕೆಗಳು ಅಂಥೇಳಿ ನಾವು ಹೇಳ್ಬೋದು. ಇನ್ನು ತಾವು ಕೇಳಿದಂಗೆ ಇಲ್ಲಿವರೆಗೂ ನಾವು ನಮ್ಮ ವಿಶ್ವವಿದ್ಯಾಲಯ 2008 ಪ್ರಾರಂಭ ಆಯ್ತಲ್ಲ, 9, 10, 20, 21 ಒಟ್ಟು 448 ತಾಂತ್ರಿಕತೆಗಳನ್ನು ನಾವು ರೈತರಿಗೆ ಕೊಟ್ಟಿದ್ದೀವಿ. 448 ತಾಂತ್ರಿಕತೆಗಳು, ಹೌದ್ರಿ. ಈ 448 ತಾಂತ್ರಿಕತೆಗಳಲ್ಲಿ ಸುಮಾರು 45 ತಳಿಗಳಿರ್ಬೋದು, ಸಂಕರಣ ತಳಿಗಳಿರ್ಬೋದು, 45 ತಳಿಗಳನ್ನು ರೈತರಿಗೆ ನಾವು ಬಿಡುಗಡೆಗೊಳಿಸಿದ್ದೀವಿ. ಆಮೇಲೆ ಬೇಸಾಯ ಶಾಸ್ತ್ರದ ಬಗ್ಗೆ 165 ತಾಂತ್ರಿಕತೆಗಳು, ಸಸ್ಯ ಸಂರಕ್ಷಣೆ ಅಂದರೆ ಕೀಟ ಮತ್ತು ರೋಗ ನಿರ್ವಹಣೆ, ಅವಕ್ಕೆ 108 ತಾಂತ್ರಿಕತೆಗಳನ್ನು ನಾವು ರೈತರಿಗೆ ಬಿಡುಗಡೆಗೊಳಿಸಿದ್ದೇವೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ಈಗ ಕಾರ್ಮಿಕರ ಸಮಸ್ಯೆ ಬಹಳ ಇದೆ, ಅದಕ್ಕೆ ಈಗ ಕೃಷಿಯ ತಾಂತ್ರಿಕತೆ ಬಗ್ಗೆ ಅಂದರೆ ಯಂತ್ರೋಪಕರಣಗಳು ಮತ್ತು ಸಂಸ್ಕರಣೆ ಮಾಡತಕ್ಕಂಥ ವಿಷಯದ ಬಗ್ಗೆ, ಆಮೇಲೆ ಮಣ್ಣು ಮತ್ತು ನಿರ್ವಹಣೆ ಮಾಡೋದ್ರ ಬಗ್ಗೆ, ಅದರ ಕೂಡ ತಾಂತ್ರಿಕತೆಗಳು ಸುಮಾರು 93 ತಾಂತ್ರಿಕತೆಗಳನ್ನು ನಾವು ಈಗಾಗಲೇ ರೈತರಿಗೆ ಬಿಡುಗಡೆಗೊಳಿಸಿದ್ದೇವೆ. ಅದು ಅಲ್ಲದೆ ಸುಮಾರು 8 ಪೇಟೆಂಟ್ಗಳು, ಪೇಟೆಂಟ್ ಅಂತ ತಮಗೆ ಗೊತ್ತಿದೆ, ಒಂದು ಪೇಟೆಂಟ್ ಬರಬೇಕಾದ್ರೆ ಸುಮಾರು 5-6 ಬೇಕು. ಸುಮಾರು 8 ಪೇಟೆಂಟ್ಗಳನ್ನು ನಾವು ಈಗಾಗಲೇ ಫೈಲ್ ಮಾಡಿದ್ದೇವೆ. ಅದರಲ್ಲಿ 4 ಪೇಟೆಂಟ್ಗಳು ಈಗಾಗಲೇ ಪಬ್ಲಿಷ್ ಆಗಿದ್ದಾವೆ, ಇನ್ನೂ 4 ಪೇಟೆಂಟ್ಗಳು ನಾವು ಕಾಯ್ತಾ ಇದ್ದೇವೆ. ಈಗ ಪೇಟೆಂಟ್ಗಳಂದ್ರೆ ಒಂದು GI ಟ್ಯಾಗ್ ಅಂತೇಳಿ ತಮಗೆ ಗೊತ್ತಿರಬಹುದು, ಭೌಗೋಳಿಕ ಕಾರ್ಯಸೂಚಿ, ತೊಗರಿಯಲ್ಲಿ ಭೌಗೋಳಿಕ ಕಾರ್ಯಸೂಚಿ, ಅದು ಕೂಡ ನಮಗೆ ಒಂದು ಬಂದಿದೆ ಗುಲ್ಬರ್ಗಾ ತೊಗರಿಗೆ. ಅದೇ ರೀತಿಯಾಗಿ ನ್ಯಾನೋ ಟೆಕ್ನಾಲಜಿ ಮೇಲೆ ಹೊಂದಿದೆ. ಆಮೇಲೆ ದಂಡಾಣು, ಈ ಬಯೋಡಿಗ್ರೇಡೇಷನ್ ಅಂತೀವಲ್ಲ ನಾವು, ದಂಡಾಣು ಮೇಲೆ ಒಂದು ಪೇಟೆಂಟ್ ಇದೆ. ತದನಂತರ ಸೋಲಾರ್ ಪವರ್ ರಿಮೋಟ್ ಕಂಟ್ರೋಲರ್ ಬಗ್ಗೆ ಕೂಡ ಒಂದು ಪೇಟೆಂಟ್ ನಾವು ಈಗಾಗಲೇ ನಮಗೆ ಪಬ್ಲಿಷ್ ಆಗಿದೆ. ಇವಿಷ್ಟು ಏನಿದಾವಲ್ಲ ನಮ್ಗೆ ರೈತರಿಗೆ ನಾವು ಕೊಟ್ಟಿರ್ತಕ್ಕಂಥ ಟೆಕ್ನಾಲಜಿಗಳು. ಅದರಲ್ಲಿ ಮುಖ್ಯವಾಗಿ ತಮಗೆ ಹೇಳಬೇಕಂತಂದರೆ ಸುಮಾರು ತಳಿಗಳು, ಗಂಗಾವತಿ ಸೋನಾ ಅಂತೇಳಿ ಭತ್ತದಲ್ಲಿ ಈಗಾಗಲೇ 70,000 ಹೆಕ್ಟೇರ್ ಪ್ರದೇಶ ಆವರಿಸಿದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಭಾಗದಲ್ಲಿ. GBM2 ಅಂಥೇಳಿ ಇದು ಕಡಲೆ ತಳಿ, ಇದು ಕೂಡ ಒಂದು 5,000 ಹೆಕ್ಟೇರ್ ಪ್ರದೇಶ ಹೊಂದಿದೆ. GBM ತಳಿ ಅನ್ನೋದು ನಾವು ಯಂತ್ರದ ಮೂಲಕ ಹಾರ್ವೆಸ್ಟ್ ಮಾಡಲಿಕ್ಕೆ, ಒಕ್ಕಣೆ ಮಾಡಲಿಕ್ಕೆ ಈ ಒಂದು ತಳಿ ಸ್ಪೆಸಿಫಿಕ್ ಆಗಿ ನಾವು ಬಿಡುಗಡೆ ಮಾಡಿದ್ದೇವೆ. ಅದರ ಜೊತೆಯಾಗಿ ಅನೇಕ ತಂತ್ರಜ್ಞಾನಗಳು, ಉದಾಹರಣೆಗೆ ಕೂರ್ಗೆಯಿಂದ ಕೂರ್ಗೆ ಭತ್ತ ನಮ್ಮಲ್ಲಿ ತಮಗೆ ಗೊತ್ತಿದೆ, ಎಲ್ಲ ರೈತರು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ, ನಾಟಿ ಮಾಡ್ತಾರೆ. ನಾಟಿ ಮಾಡೋದ್ರಿಂದ ಹೆಚ್ಚಿಗೆ ನೀರು ಹೋಗುತ್ತೆ, ನೀರು ಬಳಸೋದನ್ನು ಕಡಿಮೆ ಮಾಡಲಿಕ್ಕೆ ಏನು ಒಂದು ಕೂರ್ಗೆ ಬಿತ್ತನೆ ಬೇಸಾಯ ತಾಂತ್ರಿಕತೆ, ಅದು ಕೂಡ ಸುಮಾರು 132,000 ಹೆಕ್ಟೇರ್ ಪ್ರದೇಶದಲ್ಲಿ ಆವರಿಸಿದೆ. ಆಮೇಲೆ ತೊಗರಿ ನಾಟಿ ತಂತ್ರಜ್ಞಾನ 40,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಕುಡಿ ಚುಟ್ತಕ್ಕಂಥ ತಂತ್ರಜ್ಞಾನ ಸುಮಾರು ಒಂದು 65,000 ಹೆಕ್ಟೇರ್ನಲ್ಲಿದೆ. ಪಲ್ಸ್ ಮ್ಯಾಜಿಕ್ ಅಂತ ಒಂದು ತಂತ್ರಜ್ಞಾನ, ಇದು ಸಸ್ಯಗಳ ಪ್ರಚೋದಕ ಮತ್ತು ಬೆಳವಣಿಗೆ, ಇದು ಕೂಡ ಒಂದು 80,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಈ ರೀತಿಯಾಗಿ ಅನೇಕ ತಂತ್ರಜ್ಞಾನಗಳು ನಮ್ಮ ರೈತ ಬಾಂಧವರಿಗೆ ತಲುಪಿದವು, ಅವುಗಳ ಉಪಯೋಗ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆ ಅನೇಕ ಸಮಸ್ಯೆಗಳು ಪ್ರತಿ ವರ್ಷ ಬರ್ತವೆ, ತಮಗೆಲ್ಲ ಗೊತ್ತಿದೆ, ಗುಲಾಬಿ ಕಾಯಿ ಕೊರಕ ಅಂತೇಳಿ ಹತ್ತಿಯಲ್ಲಿ, ಆಮೇಲೆ 2 ಈ ಕಡಲೆ ಬೆಳೆಯಲ್ಲಿ ತುಕ್ಕು ರೋಗ ಅಂತ ಹೇಳಿಬಿಟ್ಟು, ಆಮೇಲೆ ಭತ್ತದಲ್ಲಿ ಕಣೆನೋಣ ಅಂಥೇಳಿ, ದಾಳಿಂಬೆ ಬೆಳೆಯಲ್ಲಿ ಸೊರಗು ರೋಗ ಅಂಥೇಳಿ, ಇವೆಲ್ಲ ಅನೇಕ ಸಮಸ್ಯೆಗಳು ಬಂದಾಗ ಅದರ ಬಗ್ಗೆ ಏನು ಸಂಶೋಧನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಒಟ್ಟು ರೈತರಿಗೆ ಏನು ಬೇಕು ಬೇಡ ಅಲ್ಲ, ಅದರ ಬಗ್ಗೆ ಎಲ್ಲ ನಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡೂ ಕೂಡಿ ಈ ಒಂದು ನಿಟ್ಟಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಈಗ ತಾವು ಹೇಳಿದಂಗೆ 440 ತಂತ್ರಜ್ಞಾನಗಳು ನಿಮ್ಮ ಒಂದು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿದ್ದಾವೆ ಅಂತಕ್ಕಂಥ ವಿಚಾರ, ಸಾಕಷ್ಟು ತಂತ್ರಜ್ಞಾನಗಳು ಬಿಡುಗಡೆ ಆಗಿದ್ದಾವೆ. ಈ ಎಲ್ಲ ತಂತ್ರಜ್ಞಾನಗಳನ್ನು ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಏನು ಪ್ರಯತ್ನಗಳು ನಡೆದಿದ್ದಾವೆ, ರೈತರು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು, ಆಮೇಲೆ ಆ ತಂತ್ರಜ್ಞಾನಗಳಿಂದ ರೈತರಿಗೆ ಏನು ಅವ್ರದ್ದು ರೈತರ ಫೀಡ್ಬ್ಯಾಕ್ ಇದೆ ತಂತ್ರಜ್ಞಾನಗಳದ್ದು, ಇದೆಲ್ಲ ಹೇಗೆ ನಡೀತಾ ಇದೆ ಮತ್ತು ಹೇಗೆ ಅಂತಿರ್ತಾವೆ? ಈಗ ನೋಡ್ರಿ, ನಾವು ಯಾವುದೇ ತಂತ್ರಜ್ಞಾನ ಮೊದಲ ಬಿಡುಗಡೆಗೊಂಡ್ರೆ ಮೊಟ್ಟ ಮೊದಲನೇದಾಗಿ ಅದನ್ನು ನಾವು ಮುಂಚೂಣಿ ಪ್ರಾತ್ಯಕ್ಷತೆ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಆಮೇಲೆ ಕೃಷಿ ಇಲಾಖೆ, ಈ ಮುಖಾಂತರ ರೈತರ ಹೊಲಗಳಲ್ಲಿ ಮುಂಚೂಣಿ ಪ್ರಾತ್ಯಕ್ಷತೆ ಅಂತ ಮಾಡ್ತೀವಿ, FLDs ಅಂತ ಹೇಳಿ. ತದನಂತರ ದೊಡ್ಡ ಮಟ್ಟದ ಪ್ರಾತ್ಯಕ್ಷಿಕೆಗಳಾಕವು, ಆ ನಿಟ್ಟಿನಲ್ಲಿ ತರಬೇತಿ ಕಾರ್ಯಕ್ರಮಗಳಾಗವು. ರೈತರಿಗೆ ಇವನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಕೂಡ ನಾವು ಹಳ್ಳಿ ಮಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಅನೇಕ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದ್ವಿ. ರೈತರಿಗೂ ಕೂಡ ಕೆಲವೊಂದು ಮುಟ್ಟಿದವು. ಏನಿದೆಯಲ್ಲ ಕೆಲವೊಂದು ತಂತ್ರಜ್ಞಾನಗಳು ದೊಡ್ಡ ಪ್ರಮಾಣದಲ್ಲಿ ಅವು ಏನಾದವು ರೈತರು ಅಳವಡಿಸಿಕೊಂಡಿದ್ದಾರೆ. ಕೆಲವೊಂದು ತಂತ್ರಜ್ಞಾನಗಳು ಇನ್ನೂ ಅಳವಡಿಸಿಕೊಳ್ಳುವ ಹಂತದಲ್ಲಿದ್ದಾರೆ. ಒಟ್ಟಿನಲ್ಲಿ ಏನಿದೆಯಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಏನು ಒಂದು 7 ಜಿಲ್ಲೆಗಳದವಲ್ಲ, ಆ 7 ಜಿಲ್ಲೆಗಳ ರೈತರಿಗೆ ಏನು ಬೇಕಲ್ಲ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನೋಡಿ, ಸಾಕಷ್ಟು ವರ್ಷದಿಂದ ಮುಖ್ಯ ಕೃಷಿ ಸಂಶೋಧನೆ ಕೆಲಸ ಮಾಡ್ತಾ ಇದೆ, ಜೊತೆಗೆ ಸಾಕಷ್ಟು ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದೆ. ಆದಾಗ್ಯೂ ರೈತರ ಒಂದು ಆದಾಯ ದ್ವಿಗುಣ ಆಗಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಏನು ಕನಸನ್ನು ಕಾಣ್ತಾ ಇದೆ, ಈ ಭಾಗದ ರೈತರ ಏಳಿಗೆಗಾಗಿ ಯಾವ ರೀತಿ ಒಂದು ಯೋಜನೆ ಹಾಕೊಂಡು ಕೆಲಸ ಮಾಡಲಿಕ್ಕೆ ಹೊಸ ಹೊಸ ಯೋಜನೆಗಳು ಏನಾದರೂ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ? ರೈತರ ಆದಾಯ ದ್ವಿಗುಣ ಮಾಡಲಿಕ್ಕೆ ಏನು ನಮ್ಮ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದೆ ಅಲ್ಲೇ, ಅದಕ್ಕೆ ಚಟುವಟಿಕೆ ಹಾಕೊಂಡಿದ್ದೀವಿ ನಾವು. ಈಗ 1 ಎಕರೆ ಪ್ರದೇಶದಲ್ಲಿ ಹೆಚ್ಚಿಗೆ ಇಳುವರಿ ಯಾವ ರೀತಿ ತೆಗಿಬಹುದು ಈಗ ಇತ್ತಿತ್ತಲಾಗಿ, ಆಮೇಲೆ ಖರ್ಚನ್ನು ಯಾವ ರೀತಿ ಕಡಿಮೆ ಮಾಡಬಹುದು, ಇವೆರಡು ಅದು ಬಹಳ ಮುಖ್ಯ. ಈಗ ಉದಾಹರಣೆಗೆ ಭತ್ತದಲ್ಲಿ ಬರತಕ್ಕಂಥ ಬೆಂಕಿ ರೋಗಕ್ಕೆ ನಾವು ಶಿಫಾರಸು ಮಾಡೋದು 3-4 ಸಿಂಪರಣೆ. ಆದ್ರೆ ಇವತ್ತು ಏನಾಗ್ತಾ ಇದೆ, ರೈತರು 8-10 ಸಿಂಪರಣೆ ಮಾಡ್ತಾರೆ. ಬರೀ ನಾವು ಹೇಳೋದು ಒಂದು ರಾಸಾಯನಿಕ, ಅವರು ಕೀಟನಾಶಕ ಆಮೇಲೆ ಶಿಲೀಂಧ್ರನಾಶಕ ಆಮೇಲೆ ಬೆಳವಣಿಗೆ ಪ್ರಚೋದಕ ಎಲ್ಲ ಮಿಕ್ಸ್ ಮಾಡಿ ಹೊಡಿತಾ ಇದ್ದಾರೆ. ಇದರಲ್ಲಿ ರೈತರ ಪಾತ್ರ ಕೂಡ ಬಹಳ ಇದೆ ನಮ್ಮ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಿಕ್ಕೆ. ಅದು ಏನಾಗ್ತಾ ಇದೆ, ಕೆಲವೊಂದು ತಂತ್ರಜ್ಞಾನಗಳು ಸರಿಯಾಗಿ ಉಪಯೋಗ ಮಾಡದೇ ಇತ್ತಂತಂದ್ರೆ ರೈತರಿಗೆ ಸರಿಯಾಗಿ ಮುಟ್ಟೋದಿಲ್ಲ. ಆ ಕೆಲಸ ನಾವು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತೀವಲ್ಲ, ರೈತರ ಆದಾಯ ದ್ವಿಗುಣಗೊಳ್ಳಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಕೂಡ ಮುಂಚೂಣಿಯಲ್ಲಿದೆ. ಅನೇಕ ರೀತಿಯ ಸಸ್ಯ ಸಂರಕ್ಷಣೆ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ತದನಂತರ ಕೃಷಿ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡ್ತಕ್ಕಂಥ ಇರ್ಬೋದು. ಆಮೇಲೆ ಇನ್ನೊಂದು ಮಾರುಕಟ್ಟೆಗೆ ಹೊಡೆದ ಮೇಲೆ ಸಂಸ್ಕರಣೆ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಗ್ರೇಡಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥ ಕೆಲಸ ನಮ್ಮ ರೈತರು ಮಾಡ್ತಾ ಇಲ್ಲ. ಈ ದಿಸೆಯಲ್ಲಿ FPOs ಫಾರ್ಮರ್ಸ್ ರೈತರ ಉತ್ಪಾದಕ ಸಂಘಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಅಲ್ಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ಉದ್ದೇಶ ಇಷ್ಟೇ, ಅವರು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡ್ಕೊಂಡ್ರೆ ತಾವು ಬೆಳೆದಿರತಕ್ಕಂಥ ಬೆಳೆಗಳನ್ನು ಈ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮೌಲ್ಯವರ್ಧನೆ ಮಾಡಿದರೆ ಏನಾಗುತ್ತೆ, ಮಿಡ್ಲ್ ಮನಿಗೆ ಹೋಗ್ತಕ್ಕಂಥ ಲಾಭ ರೈತರಿಗೆ ಮುಟ್ಟುತ್ತೆ. ಈ ದಿಸೆಯಲ್ಲಿ ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳು ಸಂಶೋಧನಾ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೀವಿ. ಕೊನೆಯದಾಗಿ ಏನು ಹೇಳಿಕೆ ಇಷ್ಟಪಡ್ತೀರಿ, ಇನ್ನೂ ಸಂಶೋಧನಾ ಕೇಂದ್ರ ಸಾಕಷ್ಟು ಜನ ರೈತರಿಗೆ ಗೊತ್ತಾಗಬೇಕಾಗಿದೆ, ರೈತರು ಬಂದು ಉಪಯೋಗನ ತಗೋಬೇಕಾಗಿದೆ, ರೈತರಿಗೆ ನಿಮ್ಮ ಕಿವಿ ಮಾತನ್ನು ಏನು ಹೇಳ್ತೀರಿ? ರೈತರಿಗೆ ಏನು ಇದೆ ಅಲ್ಲ, ವಿಶ್ವವಿದ್ಯಾಲಯದ ಬಗ್ಗೆ ಈಗ ಅನೇಕ ರೈತರಿಗೆ ಗೊತ್ತಾಗಿದೆ. ನಾವು ಇನ್ನೂ ರೈತರು ತಿಳ್ಕೊಬೇಕಾಗಿದೆ. ಬಹಳ ರೈತರು ಏನಾಗಿದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದಿಲ್ಲ. ಈಗ ನಾವು ಕೂಡ ಕೆಲವೊಂದು ರೈತರ ಗುಂಪುಗಳನ್ನು ಮಾಡಿದ್ದೀವಿ, ವ್ಯಾಟ್ಸಪ್ ಗುಂಪುಗಳನ್ನು ಮಾಡಿದ್ದೀವಿ. ರೈತರಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಲಿಕ್ಕೆ ಏನೇನು ಮಾಡಬೇಕು ತರಬೇತಿ ಕಾರ್ಯಕ್ರಮ ಹೋದಾಗ ಹೇಳ್ತೀವಿ, ತಮ್ಮ ಆಕಾಶವಾಣಿ ಮುಖಾಂತರ ಕೂಡ ತಿಳಿಸ್ತೀವಿ. ಅದು ಏನಾಗಿದೆ, ರೈತರಿಗೆ ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಇದು ಅವೇರ್ನೆಸ್ ಕಡಿಮೆ ಅಂತ ಹೇಳ್ಬೋದು. ಈ ಕೆಲವೊಬ್ಬ ರೈತರು ಉಪಯೋಗ ತಗೊಳ್ಳೋರು ತಗೊಳ್ತಾರೆ, ಬರ್ತಿರ್ತಾರೆ, ಹೋಗ್ತಾರೆ, ಇಲ್ಲಿ ತರಬೇತಿ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ, ತರಬೇತಿ ಪ್ರಯೋಜನ ಕೂಡ ಪಡಿತಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ರೈತರಿಗೋಸ್ಕರನ, ಆಮೇಲೆ ರೈತರ ಮಕ್ಕಳಿಗೋಸ್ಕರನ, ವಿದ್ಯಾಭ್ಯಾಸ ಮಾಡೋದು, BSc ಆಗಿರಿ, MSc ಆಗಿರಿ, PhD ವಿಷಯಗಳಲ್ಲಿ ಪದವಿ ಪಡೆಯೋದು. ಆಮೇಲೆ ಈ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಅಷ್ಟೇ ಅಲ್ಲ, ಈ 7 ಜಿಲ್ಲೆಗಳಲ್ಲಿ ನಾನು ಹೇಳಿದ್ನಲ್ಲ 14 ಕೃಷಿ ಸಂಶೋಧನಾ ಕೇಂದ್ರಗಳದು. ಇಲ್ಲಿ ಬರೋದಾಗದೆ ಹೋದರೂ ತಮಗೆ ಸಮೀಪ ಇರತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರ ಅಲ್ಲಿಗೆ ಹೋಗ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಕೃಷಿ ಸಂಶೋಧನಾ ವಿಜ್ಞಾನಿಗಳಿರ್ತಾರೆ, ಅವರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಅವರು ತಮಗೇನು ಸಮಸ್ಯೆ ಇದೆ ಆ ಒಂದು ಸಂಬಂಧಪಡ್ತಕ್ಕಂಥ ವಿಜ್ಞಾನಿಗಳಿಗೆ ಅವರು ಹೇಳಿ ತಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆಮೇಲೆ ನಮ್ಮ ರೈತರು ನಮ್ಮ ಯೂನಿವರ್ಸಿಟಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಬಹಳ ಕಡಿಮೆ. ಯೂನಿವರ್ಸಿಟಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಯಾವುದೇ ಇರಲಿ ಕಾರ್ಯಕ್ರಮ, ಈ ಕೃಷಿ ಮೇಳ ಇರಲಿ, ಕ್ಷೇತ್ರೋತ್ಸವ ಇರಲಿ, ತರಬೇತಿ ಕಾರ್ಯಕ್ರಮ ಇರಲಿ ನಾವು ರೈತರನ್ನು ಕರ್ಕೊಂಡ್ಬರ್ಬೇಕಾದ್ರೆ ಒತ್ತಾಯ ಮಾಡಿ ಕರ್ಕೊಂಡ್ಬರ್ಬೇಕು. ಆ ಒಂದು ದಿಸೆಯಲ್ಲಿ ರೈತರು ಏನು ಮಾಡಬೇಕು, ಸ್ವಯಂ ಪ್ರೇರಿತವಾಗಿ ಮುಂದೆ ಬರಬೇಕು. ಮುಂದೆ ಬಂದು ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಬಂದು ಹೋದ್ರೆ ಗೊತ್ತಾಗುತ್ತೆ ಏನ್ ನಡೀತಿದೆ, ಏನ್ ಬೇಕು, ಏನ್ ಬೇಡ, ಏನು ಬೇಡ ಅಂತ ಗೊತ್ತಾಗಿದೆ, ಪ್ರಸ್ತಾಪ ಮಾಡಬಹುದು ಅವರು. ಉದಾಹರಣೆಗೆ ಈಗ ಮೊದಲ ತೊಗರಿ ಮಾರುತಿ ಒಂದ ಬೆಳೀತಾ ಇದ್ರು, ಈಗ ನೀವೆಲ್ಲರೂ ನೋಡ್ರಿ ಮಾರುತಿ ಎಲ್ಲಿ ಸಿಗೋದಿಲ್ಲ. ಆಮೇಲೆ ಕಡಲೆಯಲ್ಲಿ ಅಣ್ಣಿಗಿರಿ ಒಂದು ಬೆಳೀತಾ ಇದ್ರು, ಅಣ್ಣಿಗಿರಿ ಒಂದು ಎಲ್ಲೂ ಇಲ್ಲ, ಈಗ ಬೇರೆ ತಳಿಗಳು ಬಂದಿದಾವೆ. ಆ ರೀತಿಯಾಗಿ ಬರೇ ತಳಿ ಅಷ್ಟೇ ಅಲ್ಲ, ಸಸ್ಯ ಸಂರಕ್ಷಣಾ ಕ್ರಮಗಳು ಏನಿದಾವಲ್ಲ ಅದ್ರ ಬಗ್ಗೆ ಜಾಸ್ತಿ ನಮ್ಮ ರೈತರಿಗೆ ತಿಳುವಳಿಕೆ ಬೇಕಾಗಿದೆ. ಯಾಕಂದರೆ ಅನೇಕ ಕೀಟನಾಶಕಗಳು ಕ್ರಿಮಿನಾಶಕಗಳು ನಾವು ನೋಡ್ತಾ ಇದ್ದೀವಲ್ಲ, ಸುಮಾರು ವಾರಕ್ಕೆ ಒಂದೆರಡು ಕಂಪ್ಲೇಂಟ್ ಬರ್ತವೆ ನಮಗೆ. ಅವರು ಏನು ಮಾಡ್ತಾರೆ, ಈಗ ಜಂಟಿ ಕೃಷಿ ನಿರ್ದೇಶಕರಿಗೆ ಬರೀತಾರೆ, ಲೆಟರ್ ಬರೀತಾರೆ ಕೃಷಿ ಇಲಾಖೆಯವರು, ಅಲ್ಲಿಂದ ನಮಗೆ ತಿಳಿಸ್ತಾರೆ. ನಾವು ನಮ್ಮ ವಿಜ್ಞಾನಿಗಳ ಒಂದು ತಂಡ ಮಾಡಿ ರೈತರ ಹೊಲಗಳಿಗೆ ಭೇಟಿ ಮಾಡಿ ಅಲ್ಲಿ ಏನು ಆ್ಯಕ್ಚುಲಿ ಆಗಿದೆ, ಈಗ ಉದಾಹರಣೆಗೆ ಹತ್ತಿಯಲ್ಲಿ ಒಂದೊಂದ್ಸರಿ ಕಾಯಿ ಆಗಲಾರದು, ಅದೇ ರೀತಿಯಾಗಿ ಬೇರೆ ಬೇರೆ ತಳಿ ಮಿಕ್ಸ್ ಆಗಿದ್ದು, ಈ ರೀತಿಯಾಗಿ ಅನೇಕ ಸಮಸ್ಯೆಗಳು ರೈತರು ಅದನ್ನು ಇದು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಕೂಡ ನಮ್ಮ ವಿಜ್ಞಾನಿಗಳ ತಂಡ ಹೋಗುತ್ತೆ, ಹೋಗಿ ಅಲ್ಲಿ ಏನು ವಾಸ್ತವ ಸ್ಥಿತಿ ಇದೆ, ಈ ತಳಿಯಿಂದ ಆಗಿರುತ್ತಾ ಅಥವಾ ರೈತರ ಕಡೆಯಿಂದ ಏನಾದರೂ ಹೆಚ್ಚಿಗೆ ಎಣ್ಣೆ ಹೊಡೆದು ಸಿಂಪರಣೆ ಮಾಡಿ ಈ ಒಂದು ಏನಾದರೂ ಹಾನಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಒಳ್ಳೆಯದು ಡಾಕ್ಟರ್ ಗುರುರಾಜ್ ಸುಂಕದವರೇ. ಇದುವರೆಗೂ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೆಲ್ಲ ಸಂಶೋಧನೆಗಳು ನಡೆದಿದ್ದಾವೆ ಅಂತಕ್ಕಂಥ ವಿಚಾರ, ಜೊತೆಗೆ ಮುಂದಿನ ದಿನಗಳಲ್ಲಿ ಸಹ ಏನು ಒಂದು ಪ್ರಯತ್ನಗಳು ಆಗ್ತಾ ಇದ್ದಾವೆ ರೈತರ ಸಲುವಾಗಿ ಅಂತಕ್ಕಂಥ ವಿಚಾರವನ್ನು ಹೇಳಿದಿರಿ. ರೈತ ಬಾಂಧವರು ಒಂದು ವಿಚಾರವನ್ನು ಗಮನಿಸಬೇಕು, ಯಾಕಂದರೆ ಸಾಕಷ್ಟು ಕೃಷಿ ಸಂಶೋಧನಾ ಕೇಂದ್ರಗಳು ತಾಲೂಕಾ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ತವೆ ಅವರ ಸಮೀಪದಲ್ಲಿ. ರೈತರು ಆಯಾ ಕೃಷಿ ಸಂಶೋಧನಾ ಕೇಂದ್ರಗಳಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಡತಕ್ಕಂಥ ಕಾರ್ಯ ಚಟುವಟಿಕೆ ಬಗ್ಗೆ ಇರ್ಬೋದು, ಯಾವುದೇ ಒಂದು ಸಂಶೋಧನೆಗಳಿಗಾಗಿರ್ಬೋದು, ತರಬೇತಿಗಳಲ್ಲಿ ಭಾಗವಹಿಸಿ ಹೆಚ್ಚೆಚ್ಚಾಗಿ ತಿಳ್ಕೊಂಡು ತಮ್ಮ ಆದಾಯವನ್ನು ತಮ್ಮ ಬೇಸಾಯದಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ರೈತರು ಪ್ರಯತ್ನ ಪಡಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಂಶೋಧನಾ ಚಟುವಟಿಕೆಗಳು ಮತ್ತು ಬಿಡುಗಡೆಗೊಂಡಿರುವ ತಾಂತ್ರಿಕತೆಗಳು ಕುರಿತು ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ, ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ಅವರು. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿಯನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ನಾಳೆ ಅಂದರೆ ದಿನಾಂಕ 15/4/2022 ಹವಾಮಾನ ವರದಿ ಈ ರೀತಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 40°C, ಕನಿಷ್ಠ ಉಷ್ಣಾಂಶ 21°C ಇರಲಿದೆ. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ %53 ಇರಲಿದೆ. ಕನಿಷ್ಠ ಆರ್ದ್ರತೆಯ ಪ್ರಮಾಣ %17 ಇರಲಿದೆ. ಇನ್ನು ಗಾಳಿಯ ವೇಗ 5 ಕಿಲೋಮೀಟರ್ ದೂರ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ನಾಳೆ ಅಂದರೆ ದಿನಾಂಕ 15/4/2022 ಹವಾಮಾನ ವರದಿಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ್ ಬೇಸಾಯ ಮಲ್ಚಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶದ ಸಂರಕ್ಷಣೆ ಆಗುವುದರ ಜೊತೆಗೆ ಮಣ್ಣಿನಲ್ಲಿ ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕಾಗ್ತದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೋಶಾವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ರೈತ ಬಾಂಧವರು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರುಬೂಜ ಬೆಳೆಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕಾಗ್ತದೆ. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಲ್ಲಿ ಜಿಗುಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬುಪ್ರೊಫಿಸಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿಯನ್ನು ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಭತ್ತದ ಬೆಳೆಯಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಭತ್ತದಲ್ಲಿ ಕಂದುಜಿಗಿ ಹುಳುವಿನ ನಿಯಂತ್ರಣವನ್ನು ಮಾಡಲು ಇಮಿಡಾಕ್ಲೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೋನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಬಾಧೆಗೆ ಹತೋಟಿಯನ್ನು ಮಾಡಲು 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಇನ್ನು ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಬೇಕು. ಕೋಳಿ ಮನೆಯನ್ನು ತಂಪಾಗಿಡಿಸುವ ಹಾಗೂ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆಯಾಗ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸುವಂತೆ ನೋಡಿಕೊಳ್ಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ಕಾಪಾಡಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಿಮ್ಮ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕಾಗ್ತದೆ. ಇನ್ನು ಕಟಾವಾದ ಜೋಳವನ್ನು ಉಪಯೋಗಿಸಿಕೊಂಡು ರಸಮೇವನ್ನು ತಯಾರಿಸಿ ರಾಸುಗಳಿಗೆ ಪೌಷ್ಟಿಕವಾದಂತಹ ಮೇವನ್ನು ಕೊಡಬೇಕಾಗ್ತದೆ. ದನಕರುಗಳನ್ನು ಬೆಳಗಿನ ಮತ್ತು ಸಾಯಂಕಾಲದ ಸಮಯದಲ್ಲಿ ಮಾತ್ರ ಮೇಯಲು ಬಿಡಬೇಕು. ಬಿಸಿಲಿನಲ್ಲಿ ಮೇಯಲು ಬಿಡಬಾರದು. ಮಧ್ಯಾಹ್ನದ ಸಮಯದಲ್ಲಿ ಗಿಡದ ನೆರಳಿನಲ್ಲಿ ಕಟ್ಟಿ ಮೇಯಿಸಬೇಕು. ಇದರಿಂದ ನೀರಿನ ದಾಹವು ಕೂಡ ಕಡಿಮೆ ಆಗ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಸಾಧ್ಯವಾದಷ್ಟು ನೀರಿನಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳನ್ನು ಮೈದೊಳೆಯಬೇಕು. ಇಲ್ಲವೇ ನೀರನ್ನು ಸಿಂಪಡಿಸಬೇಕಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ. ರೈತ ಬಾಂಧವರೇ, ಈಗ ಕೇಳೋಣ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಲೆಕ್ಯಾತ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನು. ಬ್ಯಾಡ